ಮೊದಲ ಸುತ್ತಿನ ಕೋವಿಡ್ ಲಸಿಕೆ ಪಡೆದ ನಂತರ ಎರಡನೇ ಸುತ್ತಿನ ಲಸಿಕೆ ಪಡೆಯಲು ಏಕೆ ನಿರ್ಲಕ್ಷ್ಯ? ಕಡೆಗಣಿಸದಿರಿ ಎರಡನೇ ಸುತ್ತಿನ ಕೋವಿಡ್ ಲಸಿಕೆ. ಇದು ಮನುಕುಲಕ್ಕೆ ವೈದ್ಯ ವಿಜ್ಞಾನದ ಕಾಣಿಕೆ. ಎರಡನೇ ಸುತ್ತಿನ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಯುದ್ಧದ ಗೆಲುವು. ಕೋವಿಡ್ಗೆ ಇದು ವಜ್ರ ಕವಚ. ಇದರೊಂದಿಗೆ ಗೆಲುವು ಖಚಿತ. ಕೋವಿಡ್ ಸೋಂಕು ಕಡಿಮೆಯಾಗುವುದು ನೀವು ಜಾಗ್ರತೆಯಿಂದ ಇದ್ದಾಗ ಮಾತ್ರ. ಮಾಸ್ಕ್ ಧರಿಸಿ, ಸ್ವಚ್ಛತೆ ಪಾಲಿಸಿ, ಅಂತರ ಕಾಪಾಡಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು. ABARK ಯೋಜನೆಯಡಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹಾಗೂ ಅಸಾಂಕ್ರಾಮಿಕ ರೋಗಗಳಿಗೆ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಮಾನಸಿಕ ರೋಗಗಳಿಗೆ ಕ್ಷೇಮ ಕೇಂದ್ರಗಳಲ್ಲಿ ತಪಾಸಣೆ, ಸಲಹೆ, ಚಿಕಿತ್ಸೆ, ಆಪ್ತ ಸಮಾಲೋಚನೆ ಉಚಿತ. ಗರ್ಭಿಣಿ, ಬಾಣಂತಿ ಮತ್ತು ನವಜಾತ ಶಿಶುಗಳ ನೋಂದಣಿ, ಆರೈಕೆ, ಸಲಹೆ, ಚಿಕಿತ್ಸೆ ಉಚಿತ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಮೇಲ್ಮಟ್ಟದ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಎನ್ಎಸ್ವಿ ಪಾಕ್ಷಿಕ ನೋ ಸ್ಕ್ಯಾಲ್ಪಲ್ ವ್ಯಾಸೆಕ್ಟಮಿ ನವೆಂಬರ್ 21ರಿಂದ ಡಿಸೆಂಬರ್ 4ರವರೆಗೆ. ಎನ್ಎಸ್ವಿ ಶಸ್ತ್ರಚಿಕಿತ್ಸೆ ಸರಳ, ಸುಲಭ, ಸುರಕ್ಷಿತ. ಲೈಂಗಿಕತೆಗೆ ಧಕ್ಕೆ ಇಲ್ಲ, ವಿಶ್ರಾಂತಿಯ ಅಗತ್ಯವಿಲ್ಲ. ಎನ್ಎಸ್ವಿಯನ್ನು ಪುನರ್ ಬದಲಾಯಿಸಬಹುದು. ನೆನಪಿಡಿ, ಎನ್ಎಸ್ವಿ ಕೇವಲ ಗರ್ಭಧಾರಣೆಯನ್ನು ತಡೆಗಟ್ಟುತ್ತದೆ, ಲೈಂಗಿಕ ರೋಗಗಳಿಂದ ರಕ್ಷಣೆ ನೀಡುವುದಿಲ್ಲ. ಸ್ವಯಂ ಪ್ರೇರಿತರಾಗಿ ಎನ್ಎಸ್ವಿಗೆ ಒಳಗಾಗಿ. ಪುರುಷರ ಕುಟುಂಬ ಯೋಜನೆಯ ಉಪಾಯ, ಪರಿಪಕ್ವ ಕುಟುಂಬದ ಅಡಿಪಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ABARK ಕರುನಾಡ ಜನತೆಯ ಆರೋಗ್ಯ ರಕ್ಷಕ ABARK. ನಿಮ್ಮ ಬಳಿ ಆಧಾರ್ ಕಾರ್ಡ್ ಇದೆಯೇ? ಪಡಿತರ ಚೀಟಿ ಇದೆಯೇ? ಹಾಗಿದ್ದಲ್ಲಿ ನೀವು ABARK ಕಾರ್ಡ್ ಪಡೆಯಲು ಅರ್ಹರು. ಸರ್ಕಾರಿ ವೈದ್ಯಕೀಯ ಸಂಸ್ಥೆಗಳು, ಜಿಲ್ಲಾ ಹಾಗೂ ತಾಲೂಕು ಆಸ್ಪತ್ರೆಗಳು, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ 10 ರೂಪಾಯಿ ಶುಲ್ಕ ಪಾವತಿಸಿ A4 ಹಾಳೆಯ ಕಾರ್ಡ್ ಪಡೆಯಬಹುದು. ಬ್ಯಾಂಗ್ಳೂರ್ 1, ಕರ್ನಾಟಕ 1 ಸೇವಾ ಸಿಂಧು ಕೇಂದ್ರಗಳಲ್ಲಿ 35 ರೂಪಾಯಿ ಪಾವತಿಸಿ ಪ್ಲಾಸ್ಟಿಕ್ ಕಾರ್ಡ್ ಪಡೆಯಬಹುದು. ABARK ಕಾರ್ಡ್ ಕಡ್ಡಾಯವಲ್ಲ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ವಿಜಯಪುರ ತಾಲೂಕಿನ ಸೋಮದೇವರಹಟ್ಟಿ ಗ್ರಾಮದ ಕೃಷಿ ಅನುಭವಿ ಶಿವಲಿಂಗಪ್ಪ ನಿಂಗಪ್ಪ ಬಿರಾದಾರ್ ಅವರೊಂದಿಗೆ ಸಂದರ್ಶನ. ರೈತ ಬಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ದಿವಸ ಒಬ್ಬ ದ್ರಾಕ್ಷಿ ಬೆಳೆಗಾರರು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಅವರು ಒಂದು ಕೃಷಿ ಜೀವನದ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ತಾರೆ. ಮೊದಲಿಗೆ ಅವರನ್ನು ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ತಮ್ಮ ಹೆಸರು, ತಮ್ಮ ಪರಿಚಯ ಮಾಡಿಕೊಡ್ತೀರಿ? ಸರ್, ನಾನು ಬಿಜಾಪುರ ಜಿಲ್ಲೆ ಬಿಜಾಪುರ ತಾಲೂಕಿನ ಸೋಮದಿರೊಟ್ಟಿ ಗ್ರಾಮದ ಶಿವಲಿಂಗಪ್ಪ ನಿಂಗಪ್ಪ ಬಿರಾದಾರ್. ನಾವು ದ್ರಾಕ್ಷಿಯನ್ನು 86-87 ಇಸ್ವಿಯಿಂದ ನಾನು ಚಿಕ್ಕಂದಿನೆಲ್ಲ ಬೆಳೀತಾ ಇದ್ದೀವಿ ರೀ. ನಮ್ಮ ಜಮೀನು ಮೊದಲು ಸ್ವಲ್ಪ ಇತ್ತು, ಅದರ ಹತ್ತಿರನೇ ಇನ್ನೊಂದು ಜಮೀನು ತಗೊಂಡಿವಿ ರೀ. ಒಟ್ಟು ಟೋಟಲ್ ನಮ್ದು 22 ಎಕರೆ ಒಟ್ಟಿಗೆ ಅದ ರೀ. ಮತ್ತೆ ಅದರಲ್ಲಿ ಮೊದಲು 2 ಎಕರೆ ದ್ರಾಕ್ಷಿ ಇತ್ತು, ಒಣ ಓನ್ ರೂಟ್ ಅಂತ ಹೇಳ್ರಿ. ಈಗ ಅದನ್ನ ತೆಗೆದು 2002 ರೀ. ಮತ್ತೆ ಹೊಳೆ ಡಾಗ್ರೇಜ್ ಬೆಳೆ ಹಚ್ಚಿ ಅದನ್ನ ಕಸಿ ಕಟ್ಟಿಸಿಂದ ಈಗ ಬೆಳಿತೇವೆ ರೀ. ಮೊದಲಿನಕ್ಕಿಂತಲೂ ಈಗ ಸ್ವಲ್ಪ ವ್ಯವಸ್ಥೆ ಮಾಡಿದ್ರು ಹೆಚ್ಚಿನ ಇಳುವರಿ ಕೊಡ್ತದ್ರಿ ಇದು ಡಾಗ್ರೇಜ್ ಬೆಳೆ ರೀ. ಮತ್ತೆ ಅದಕ್ಕೆ ಈಗ ಅದನ್ನರಿಂದ ನಾವು 7 ಎಕರೆ ದ್ರಾಕ್ಷಿ ಮಾಡಿವಿ ರೀ. ಈಗ ಹೆಚ್ಚು ಹೆಚ್ಚಾಗಿ ರೀ 7 ಎಕರೆ ದ್ರಾಕ್ಷಿ ಮಾಡಿರಲ್ಲ. ಯಾವ ತಳಿ ದ್ರಾಕ್ಷಿ ತಗೊಂಡು? ನಾವು ಥಾಮ್ಸನ್ ಒಂದು 5 ಎಕರೆ ಅದ್ರಿ. 1 ಎಕರೆ ಏನೈತ್ರಿ ಇದ್ರದ್ದು ಅದ್ರಿ. ಮಾಣಿಕ್ ಚಂದ ಅಂತೇಳಿ ಒಂದು ತಳಿ ಹಚ್ಚಿದ್ದೀರಿ. ಮತ್ತೆ ಇವು 2 ವೆರೈಟಿ ಅದಾರಿ ನಮ್ಮ ಕಡೆ. ಈ ದ್ರಾಕ್ಷಿ ತಾವು 86 ಹಚ್ಚಿನಿ. ಅವಾಗ ದ್ರಾಕ್ಷಿ ಬೆಳೆ ಒಂದ್ ಸ್ವಲ್ಪ ಕಡಿಮೆ ಇತ್ತು. ತಮಗೆ ಈ ಮಾಹಿತಿ ಯಾರು ಕೊಟ್ಟರು ಮೊದಲು? ಮಾಹಿತಿ ನಮ್ಮ ಗ್ರಾಮದಲ್ಲಿ ಬಾಗಲಕೋಟೆಯಿಂದ ಸೋಮನಸಾಕರ್ ಅಂತಿದ್ರಿ ಅವರು. ಮತ್ತೆ ಕೆಲವರು ನಮ್ಮಲ್ಲೆಲ್ಲ ಏನಿತ್ತರಿ, ಒಬ್ರು ಬೆಳೆದ್ರಂದ್ರೆ ಅವ್ರ ಕಡೆಯಿಂದ ಎಲ್ಲಾ ಮಾಹಿತಿ ತಗೊಂಡು ಗ್ರೂಪ್ ಆಗಿ ಬೆಳೀತಾ ಇದ್ದೀರಿ. ಅವರು ಒಬ್ರಕ್ಕೊಬ್ರು ಮಾತಾಡಿಕೊಂಡು ಒಬ್ರಕ್ಕೊಬ್ರು ಈ ಔಷಧ ಹೊಡೆದ್ರೆ ಹಿಂಗ ಹಾಕದ, ಈ ಔಷಧ ಹೊಡೆದ್ರೆ ಹಿಂಗ ಹಾಕದ. ಅವಾಗ ಇಷ್ಟು ಔಷಧ ಇದ್ದಿಲ್ರಿ, ಇಷ್ಟು ರೋಗ ಇದ್ದಿಲ್ರಿ ಆ ಬೆಳಿಗ್ರಿ. ಈಗಂತೂ ಕೆಲವೊಂದಕ್ಕೊಂದು ಸ್ಪೆಷಲ್ ಔಷಧ ಜಾಸ್ತಿ ಬಂದ್ಬಿಟ್ಟಾರೆ. ಈಗ ದ್ರಾಕ್ಷಿ ಬೆಳೆ ಜೊತೆಗೆ ತಾವು ಮತ್ತೇನೇನ್ ಬೆಳಿತೀರಿ? ತೊಗರಿ ಬೆಳಿತೀವ್ರಿ, ಜೋಳ ಬೆಳಿತೀವ್ರಿ, ಗೋಧಿ ಬೆಳಿತೀವ್ರಿ, ಕಡಲೆ ಬೆಳಿತೀವ್ರಿ, ಮೆಕ್ಕೆಜೋಳನು ಬೆಳಿತೀವ್ರಿ. ಎತ್ತದು ಇಟ್ಟಿರಿ? ಎತ್ತದು ಇದ್ದೂರಿ ಸರ್. ಈಗ ನಿರ್ವಹಣೆ ಖರ್ಚು ಜಾಸ್ತಿ ಆಗೋದ್ರಿಂದ ಅದನ್ನ ನಿರ್ವಹಣೆ ಮಾಡ್ಲಕ್ಕ ಆಗಲಾರ್ದಕ್ಕ ಅದ್ರ ಮಾರಿವ್ರಿ ಸರ್. ಈ 3 ಟ್ರ್ಯಾಕ್ಟರ್ ಇಟ್ಟಿವ್ರಿ. ಒಂದು ಔಷಧ ಹೊಡ್ಯಾಕ ಒಂದು ಸಣ್ಣದದ್ರಿ, ಅದ ಮೇಡಿಯಂ ಏನಿತ್ತಿರಿ ಗುರ ಹೊಡೆ ಕಾರ್ಯಕ್ಕೆ ದ್ರಾಕ್ಷಿ ಒಳಗೆ ಬಂದದ್ರಿ. ಒಂದು ದೊಡ್ಡ ಟ್ರ್ಯಾಕ್ಟರ್ ಆಲ್ರೆಡಿ ಮೊದಲಿನಿಂದ ಅದರಿ ಸರ್. ಒಟ್ಟಾರೆ ಎಷ್ಟು ನೀವು ಅಂತಮ್ರಿ? ನಾವು ಇಬ್ಬರು ಜನ ರೀ ಸರ್. ನಮ್ಮ ತಮ್ಮ ಒಬ್ಬರಿ, ನಾವು ಒಬ್ಬರಿ. ಇಬ್ರು ಕೂಡ ಇದ್ದೀರಿ? ಹಾ, ಕೂಡ ಇದ್ದೀರಿ ಸರ್, ಜಾಯಿಂಟ್ ಫ್ಯಾಮಿಲಿ. ದ್ರಾಕ್ಷಿ ಒಳಗ ತಾವು ಏನೇನ್ ಕೆಲಸ ಮಾಡ್ತೀರಿ? ದ್ರಾಕ್ಷಿ ಒಳಗ ರೀ ನಾವು ದ್ರಾಕ್ಷಿ ಹಚ್ಚಬೇಕಾದ್ರೆ ಈಗ ಎಷ್ಟು ವರ್ಷದ ಬೆಳೆ ಅದರಿ ದ್ರಾಕ್ಷಿ ಸರ್? ನಾವು ಹಚ್ಚಿದ್ದ ಈಗ ಒಂದು 12 ವರ್ಷದೊಂದು ಅದರಿ. ಒಂದ್ ಎಂಟು ವರ್ಷದ ಒಂದದ ರೀ. ಮತ್ ಅವಾಗಿನ ಮೊದಲು ಹಚ್ಚಿದ್ದೆಲ್ಲ ತೆಗೆದು ಮತ್ತೆ ಹೊಳೆ ಹಚ್ಚಿದ್ದೆ ರೀ. ಇಂತ ಒಂದ್ ನಾಲ್ಕು ವರ್ಷದ ರೀ, ಒಂದ್ ಮೂರು ವರ್ಷದ ರೀ. ಮತ್ ಮೊದಲೆಲ್ಲ ಹಂದ್ರದ ಪದ್ಧತಿ ಇತ್ತು, ತಾವು ಈಗ ಯಾವ ಪದ್ಧತಿ? ಸರ್, ಈಗೆಲ್ಲ ಕ್ಯಾಲ್ಪನಾ ಟೈಪ್ ಮಾಡಿದಾರೆ ಸರ್. ಅಂದ್ರೆ ಐದು ಫುಟಿನ ಎತ್ತರ ಸಾಲ, ಎತ್ತರದ ಗಿಡ ಇದು ರೀ, ಪೆಂಡಲ್ ರೀ. ಅಂದ್ರೆ ಹಂದರ್ ಸಿಸ್ಟಮ್ ಬರ್ತದ ರೀ, ಅದು ಇಳುವರಿ ಜಾಸ್ತಿ. ಯಾವ ಸಿಸ್ಟಮ್ ಅಂದ್ರೆ? ನಮ್ ಕ್ಯಾಲಿಫೋರ್ನಿಯಾ ಸಿಸ್ಟಮ್ ರೀ. ಕ್ಯಾಲಿಫೋರ್ನಿಯಾ ಅಂದ್ರೆ ಅದು ಯಾವ ರೀತಿ? ಡಬ್ಲ್ಯೂ ಆಕಾರ ಅಂತಾರ, ವಿ ಆಕಾರ ಡಬ್ಲ್ಯೂ ಮಾಡ್ತಾರೆ, ಮಾಡಿದಿರಿ ಸರ್. ಒಂದ್ ಎರಡು ಎಕರೆ ರೀ, ಒಂದ್ ಮೂರ್ ಎಕರೆ ವಿ ಆಕಾರದಾಗೆ ಇದು ಮಾಡಿದಿರಿ ಸರ್. ಅದು ಈ ಕ್ಯಾಲಿಫೋರ್ನಿಯಾ ಸಿಸ್ಟಮ್ ಅಂದ್ರೆ ಯಾವ ರೀತಿ ಇರ್ತದೆ? ವಿ ಬರ್ತದ ಸರ್, ವಿನು ಬರ್ತಾರ, ಇದನ್ನು ಡಬ್ಲ್ಯೂನು ಬರ್ತದ ಸರ್. ಕ್ಯಾಲಿಫೋರ್ನಿಯಾ ಅಂದ್ರೆ ಅದರಾಗೆ ಬಂದಿರಿ ಸರ್. ಇದನ್ನ ಈ ಎಲ್ಲ ವಿ ಆಕಾರ ಮತ್ತು ಡಬ್ಲ್ಯೂ ಆಕಾರ ಇವೆಲ್ಲ ಕ್ಯಾಲಿಫೋರ್ನಿಯಾ ಕ್ಯಾಲಿಫೋರ್ನಿಯಾ ಸಿಸ್ಟಮ್. ಈ ಹಂದ್ರದ ಇಳುವರಿಗೂ ಮತ್ತೆ ಈ ಕ್ಯಾಲಿಫೋರ್ನಿಯಾ ಸಿಸ್ಟಮ್ಗೂ ಏನು? ಹಂದ್ರದ ಇಳುವರಿ ಜಾಸ್ತಿ ಕೊಡ್ತದ್ರಿ, ಆದ್ರೆ ಲೇಬರ್ಗಳು ಸಿಗಲಾರ್ದ ಇದ್ರ ಸಂಬಂಧ ಇದೇ ಈಜಿ ಆಕದ ನೆತ್ತಲ್ಲೇ ಕೆಲಸ. ಅದು ಏಳು ಪುಟಿಂದ ಅಂದ್ರ ಪೆಂಡಲ್ ನೆನಿತ್ರಿ, ಅದು ಮ್ಯಾಗ ಏರಿ ಇಳಿದು ಕೆಲವೊಂದು ಲೇಬರ್ಗೆ ಈಗ ಅದು ಅದು ಐದು ಗಿಡ ನಾವು ಕಿಲಸ್ ತೆಗೆದ್ರೆ ಇದು ಏಳು ಗಿಡ ಒಂಬತ್ತು ಗಿಡ ಕಿಲಸ್ ತೆಗಿತಾರ್ರಿ ಒಂದ್ ಇದಕ್ರಿ. ಅಂದ್ರೆ ಒಂದು ಕೆಲಸಗಾರ ಸಮಸ್ಯೆ ಸಲುವಾಗಿ ಇದ ಹೆಚ್ಚು ಅನುಕೂಲ ಅಂತೇಳಿ ಇದನ್ನ ಇದು ಪೆಂಡಲ್ ಮಾಡಿ. ಈಗ ತಾವು ದ್ರಾಕ್ಷಿ ಬೆಳೀತಾ ಇದೀರಿ, ಇದ್ರ ಒಂದು ಒಟ್ಟಾರೆ ಇಳುವರಿ ಎಷ್ಟು ತಾವು ಪಡಿತೀರಿ ಒಂದ್ ವರ್ಷಕ್ಕೆ? ಸರ್, ಒಂದು ನಾವು ಮಾಡಿದಂತ ಇಳುವರಿ ಅದು ಒಂದ್ರಿ, ಅದಕ್ಕೆ ರೋಗಗಳು ಕಾಡ್ತಾವ್ರಿ. ರೋಗದ ಬಗ್ಗೆ ತಿಳಿಸುವಂತ್ರಿ, ಇಳುವರಿ ಒಟ್ಟಾರೆ ಎಷ್ಟು? ಇಳುವರಿ 15 20 22 ಟನ್ ತನಕ ಬೆಳೆದಿವ್ರಿ, ಬೆಳೆದಿದ್ವಿ ನಾವು ಆಲ್ರೆಡಿ ರೀ. ಅಷ್ಟು ಮಾತ್ರ ಅಂದ್ರೆ ಏಳು ಎಕರೆಕ್ಕೆಲ್ಲ ಕೂಡಿ 20 ಟನ್? ಇಲ್ರಿ ಸರ್, ಪರ್ ಎಕರೆ ರೀ. ಪ್ರತಿ ಎಕರೆ 20 ಟನ್? ಹಸಿ ದ್ರಾಕ್ಷಿ. ಹಸಿ ದ್ರಾಕ್ಷಿ ಅಂದ್ರೆ ಮನುಕ್ ಎಷ್ಟು ಆಗ್ತದ್ರಿ? ಮನುಕ್ರಿ 4-4.5 kg ಒಂದ್ ಟನ್ ಮನುಕ್ ಬೆಳಿತೀವಿ. ಅದನ್ನ ಎಲ್ಲಿ ಮಾರಾಟ ಮಾಡ್ತೀರಿ? ಅದನ್ನ ತಾಸಗಾಂವ್ ಮಾರ್ತೀರಿ, ಇಲ್ಲಿ ಮಾರಾತೀರಿ, ಬಿಜಾಪುರ್ ಮಾರ್ತಿದ್ದೀರಿ ಮೊದಲ್ರಿ. ತಾಸಗಾಂವ್ ಅತಿ ಪರಿಚಯ ಆಗಿಬಿಟ್ಟದ್ರಿ, ಅಲ್ಲೇ ಕಳಿಸಿಕೊಟ್ಟು ಬಿಡ್ತೀರಿ, ಎಲ್ಲ ನಾವನ್ನೇ ಮಾಡ್ಕೊಂಡ್ರಿ, ಎಲ್ಲ ಫೋನ್ ಮ್ಯಾಗ ಕಾಂಟ್ಯಾಕ್ಟ್ ಮ್ಯಾಗ ಮಾರ್ಕೊಂಡ್ಬಿಡ್ತೀರಿ. ಮತ್ ದುಡ್ಡು ಎಲ್ಲ ನಮಗೆ ಬ್ಯಾಂಕಿಗೆ ಕಳಿಸ್ತಾನ್ರಿ, ನಮ್ಮ ಆರ್ ಟಿ ಜಿ ಎಸ್ ಎಷ್ಟ ಈ ರೇಟ್ ಮಾರಿದಂತೆ ಫೋನ್ ಮ್ಯಾಗ ಕಾಂಟ್ಯಾಕ್ಟ್ ಮಾಡ್ತೀವಿ. ಒಂದ್ಸಲ ಖಾಲಿ ಇದ್ದಂದ್ರೆ ಹೋಗಿ ಬರ್ತೀರಿ ಅಲ್ಲಿಗೆ ರೀ, ಹೋಗಿ ಅವನ ಜೋಡಿ ಮಾತಾಡ್ಕೊಂಡು ಏನ್ ರೇಟ್ ಆಗ್ಯದ, ಏನಿಲ್ಲ ಮಾರ್ಕೆಟ್ನಾಗ, ಏನ್ ರೇಟ್ ನಡೆದದ, ನಮಗೆ ನ್ಯಾಯ ಬೆಲೆ ನ್ಯಾಯಯುತವಾದ ಬೆಲೆ ನಮಗೆ ಕೊಡ್ತಾನಿಲ್ಲ ಅನ್ನೋದು ಒಂದು ನೋಡ್ಕೊಂಡ್ ಬಂದ್ಬಿಡ್ತಾರೆ. ತಾಸಗಾಂವ್ ಮಾರ್ಕೆಟ್ ತಮಗೆ ಚಲೋ ಅನ್ಸ ಒಳ್ಳೇದ್ ಅನ್ಸಿದ್ರೆ, ಒಳ್ಳೇದ್ ಅನ್ಸಿದ್ರೆ. ಈಗ ತಾವು ಹೇಳ್ತಿದ್ರಲ್ಲ ದ್ರಾಕ್ಷಿಗೆ ರೋಗ ಬರ್ತಾವ ಅಂತ, ಯಾವ ಒಂದು ಮುಖ್ಯವಾಗಿ ಕಾಡ್ತಕ್ಕಂತ ರೋಗಗಳು? ಮುಖ್ಯವಾಗಿ ಕಾಡ್ತಕ್ಕಂತ ರೋಗಗಳಂದ್ರೆ ಕರ್ಪವ್ ಅಂತೇಳಿ ಒಂದ್ ಬರ್ತದ್ರಿ, ಎಂತ ಇದು ಡೌನಿ ಅಂತೇಳಿ ಬರ್ತದ್ರಿ, ಒಂದು ಬುರಿ ಅಂತೇಳಿ ಒಂದ್ ಬರ್ತದ್ರಿ. ಇವ್ ಮೂರ್ ರೋಗ ಅತಿ ಕಾಡ್ತಾವ್ರಿ ಮಳೆಗಾಲ ಟೈಮ್ದಾಗ್ರಿ, ನಾವು ಚಟ್ನಿ ಮಾಡ ಟೈಮ್ದಾಗ್ರಿ. ಅವು ನೋಡ ತಕ್ಷಣ ನಮಗ ಅದು ಒಂದು ಇದನ್ನೇ ಗೊತ್ತ, ಇದನ್ನೇ ಬಂದ್ಬಿಡ್ತದ್ರಿ, ಇಷ್ಟು ದಿವಸಿಗೆ ಇಷ್ಟು ರೋಗ ಬರ್ತದ ಅನ್ನೋದು ಒಂದು ಗ್ಯಾರಂಟಿ ಇರ್ತದ್ರಿ. ಹವಾಮಾನ ವೈಪರೀತ್ಯದಿಂದ ಜಾಸ್ತಿ ಬರ್ತದ ರೋಗ ರೀ ಅದಕ್ಕೆ. ಮಳೆಗಾಲದಾಗ ಹವಾಮಾನ ವೈಪರೀತ್ಯ ಜಾಸ್ತಿ ಆಯ್ತಂದ್ರೆ ಅತಿ ಜಲ್ದಿ ಅಟ್ಯಾಕ್ ಆಗಿಬಿಡ್ತದ್ರಿ ಡೌನಿ ರೋಗ ರೀ ಮತ್ತು ಕರ್ಪ ರೋಗ ರೀ. ಅಂತ ಬುರಿ ಅಂತೂ ನಾರ್ಮಲ್ ಆಗಿ ನಾವು ಕಂಟ್ರೋಲ್ ಮಾಡಬಹುದು ರೀ ಅದನ್ನ. ಇವು ಕರ್ಪ ಮತ್ತು ಡೌನಿ ರೀ, ಇವನ್ ಸ್ವಲ್ಪ ತಲೆ ಓಡಿಸಿ ಯಾವುದೇ ಒಂದು ಔಷಧ ಹೈಡೋಸ್ ಕೊಟ್ಟು ರೀ ಏನ್ರಿ ಮಾಡಿ ಪ್ರಯತ್ನ ಮಾಡಿ ಉಳಿಸಿಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕ್ರಿ. ಮೊದಲಿನ ಔಷಧ ಭಾರಿ ಸ್ಟ್ರಾಂಗ್ ಇದ್ದವ್ರಿ, ಮತ್ತೆ ಈಗ ಏನದವ್ರಿ, ಈಗೂ ಅದಾವ್ರಿ ಔಷಧ, ಏನು ಸ್ಟ್ರಾಂಗ್ ಏನು ಇಲ್ಲ ಅಂತ ಅನ್ನಂಗಿಲ್ರಿ. ಆದ್ರೆ ಏನಂತೆ ಅವಾಗಿರೋ ಔಷಧ ಕೇವಲ ಇದ್ದವ್ರಿ, ಈಗಂತೂ ವಿಪರೀತ ಕಂಪನಿ ಔಷಧ ಬಂದವ್ರಿ. ಅದನ್ನೇನೋ ಎಲ್ಲರ ಕಡೆಯಿಂದ ಯಾವ ಔಷಧದಿಂದ ಯಾವ ರೋಗ ಜಲ್ದಿ ನಮ್ಮ ಡೌನಿ ರೋಗ ಅಥವಾ ಕರ್ಪ ರೋಗ ಬುರಿ ರೋಗ ಕಡಿಮೆ ಆಗ್ಯದ ಅಂತ ಕನ್ಫರ್ಮ್ ಮಾಡ್ಕೊಂಡು ನಮ್ಮ ದೋಸ್ತರ ಕಡೆ ನಮ್ಮ ಎಲ್ಲ ಗ್ರೂಪ್ ಅದ್ರಿ ಕೇಳ್ಕೊಂಡು ಆ ಔಷಧ ಹೊಡೆದೇವ್ ಅಂದ್ರೆ ಕಂಟ್ರೋಲ್ ಆಗ್ತದೆ. ಬೇರೆ ರೈತರಿಗೆ ಕೇಳಿ ತಮ್ಮ ಒಂದು ಬಾಜು ರೈತರಿಗೆ ಕೇಳಿ ತಮ್ಮ ಎಣ್ಣೆ ಸ್ಪ್ರೇ ಮಾಡ್ತೀರಿ ಕೀಟನಾಶಕ? ಅವ್ರದ್ದು ಕೇಳ್ತೀವ್ರಿ, ನಾವು ನಮ್ದು ಅವ್ರು ಹೇಳ್ತೀವ್ರಿ ಯಾವಾಗ ಕನ್ಫರ್ಮ್ ಆಗಿ ಯಾವಾದಕ್ಕೆ. ಮತ್ತೀಗ ತಾವು ತೋಟಗಾರಿಕಾ ವಿಶ್ವವಿದ್ಯಾಲಯ ಆಗಲಿ ಅಥವಾ ಒಂದು ರೈತ ಸಂಪರ್ಕ ಕೇಂದ್ರಗಳಾಗಲಿ ಅಥವಾ ಕೃಷಿ ವಿಜ್ಞಾನ ಅವ್ರದ್ದು ಕೇಳ್ತೇವ್ರಿ, ಅವ್ರು ಏನ್ ಹೇಳಿರ್ತಾರ್ರಿ ಅದನ್ನು ಕೇಳ್ತೇವ್ರಿ. ಆದ್ರೆ ಹವಾಮಾನ ವೈಪರೀತ್ಯದಿಂದ ಅವ್ರದ್ದು ಯೂಸ್ ಆಗಂಗಿಲ್ಲ, ನಮ್ದು ಯೂಸ್ ಆಗಂಗಿಲ್ಲ. ಒಂದೊಂದು ಟೈಮ್ದಾಗ ಅತಿ ಒಂದು ತಂಪು ಜಾಸ್ತಿ ಆಯ್ತು, ಅತಿ ಮಳೆ ಆಯ್ತು ಅಂದ್ರೆ ಅತಿ ನಾವು ಅದ್ರ ಹವಾಮಾನಕ್ಕೆ ಅನುಗುಣವಾಗಿ ನಾವು ಔಷಧ ಸ್ಪ್ರೇ ಮಾಡ್ಬೇಕಾಗ್ತದ್ರಿ. ನಾವ್ರೇನ್ ಮಾಡ್ತಾರ್ರಿ, ನಾರ್ಮಲ್ ಆಗಿ ಹೇಳಿರ್ತಾರ್ರಿ ನಮ್ ದೋಸ್ತರಾದ್ರು ನಮ್ಮೆಲ್ಲ ಇಷ್ಟು ಹೊಡಿನಿ ಈ ಪರ್ಸೆಂಟೇಜ್ ನ ಕಂಪನಿಯವ್ರು ಹೇಳಿರ್ತಾರ್ರಿ. ಕಂಪನಿಯವ್ರದ್ದು ಒಮ್ಮೆ ಫೇಲ್ ಆಗ್ತದ್ರಿ ಅಲ್ಲಿ ಇದ್ರಾಗ್ರಿ ಔಷಧ ಹೊಡೆದ್ರಾಗ್ರಿ. ಅವ್ರು ಇಷ್ಟೇ ಹೊಡಿ ನೀವು ಕಂಟ್ರೋಲ್ ಆಗೇ ಬಿಡ್ತದ 100% ತಿಳಿರ್ತಾರೆ. ಹೊಡೆದಿರ್ತೀರಿ ಹವಾಮಾನ ವೈಪರೀತ್ಯದಿಂದ ಅದು ಕಂಟ್ರೋಲ್ ಆಗ್ತಿರಂಗಿಲ್ಲರಿ. ಮ್ಯಾಗಿನ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ರೀ, ತಂಪು ಜಾಸ್ತಿ ಇರೋದ್ರಿಂದ ರೀ, ಅದಕ್ಕೆ ಔಷಧ ಪರಿಣಾಮ ಗಿಡದ ಮ್ಯಾಗ ಏನು ಮೂಡಂಗಿಲ್ಲರಿ. ಮತ್ತೆ ಈ ಬ್ಯಾಸಿ ಟೈಮ್ದಾಗಂತೂ ಯಾವ ರೋಗ ಬರಂಗಿಲ್ಲ, ಯಾವ ಇದು ಆಗಂಗಿಲ್ಲರಿ. ಮತ್ತೆ ಈ ರೋಗ ಬಂದಾಗ ತಾವು ಹೆಂಗ ಮಾಡ್ತೀರಿ ಅಂದ್ರ ವಾತಾವರಣ ನೋಡಿದ ತಕ್ಷಣ ಗೊತ್ತಾಗ್ತದ್ರಿ, ಇಂಥ ದಿವಸ ಇಂಥ ರೋಗ ಬರ್ತದ ಗೊತ್ತಾಗ್ತದ್ರಿ. ನಾವು ರೋಗ ಬರೋಕ್ಕಿಂತಲೂ ಪೂರ್ವದಲ್ಲೇ ನಾವು ಜಾಸ್ತಿ ಗೊಬ್ಬರ ಬಿಡೋದ್ರಿ, ಈ ಹೈಡ್ರೋಸ್ ಜಲ್ದಿ ಚಿಗಿಲಿ, ನಮ್ದು ಜಲ್ದಿ ಗೊನಿ ಉದ್ದಾಲಿ ಅನ್ನುವಂಥದ್ದ ಮಾಡ್ಕೋಬೇಕಾದ್ರಿ. ಮೊದಲ ಹವಾಮಾನ ಹೆಂಗದ ನೋಡ್ಕೊಂಡು, ಕ್ಲೈಮೇಟ್ ನೋಡ್ಕೊಂಡು ನಾವು ಗೊಬ್ಬರ ಬಿಡ್ತೀವ್ರಿ. ಅದಕ್ಕೆ ಅಂದ್ರೆ ಬಿಟ್ಟ ತಕ್ಷಣ ಅದು ಸಡನ್ ಆಗಿ ಚಿಗಾಕ್ ಚಲೋ ಮಾಡ್ತದ್ರಿ, ಅದು ಎಲಿ ತಿಳು ಮಾಡ್ತದ, ರೋಗ ಬರಾಕ ಚಲೋ ಮಾಡ್ತದ್ರಿ. ಅದು ಬರಲಾರ್ದಂಗ ನಾವು ಮೊದಲ ಕ್ಲೈಮೇಟ್ ಹೆಂಗದ ಅನ್ನೋದು ವಾತಾವರಣ ನೋಡ್ಕೊಂಡು, ಯಾವ ಸ್ಟೇಜ್ನಾಗ ಐತಿ ಅನ್ನೋದು ಒಂದು ವಾತಾವರಣ ನೋಡ್ಕೊಂಡು ನಾವು ಔಷಧ ಹೊಡಿತೀವ್ರಿ. ಅದಕ್ಕೆ ಅದು ಗೊಬ್ಬರ ಬಿಡ್ತೀವ್ರಿ, ಮತ್ತೆ ಹೆಚ್ಚಿನ ಟಾನಿಕ್ ಔಷಧ ಹೊಡೆಯಂಗಿಲ್ರಿ. ಈಗ ನೀವೇನ್ ಮಾಡ್ರಿ, ನಮ್ಗ ಮೊದಲನೇದು ಅಂದ್ರೆ ಈ ಕಾಯಿ ಚಟ್ನಿ ಆಗ್ತದಲ್ಲ, ಅಂದ್ರ ಕಾಯಿ ಚಟ್ನಿ ಅಂದ್ರೆ ಅಕ್ಟೋಬರ್ದೊಳಗ ಕಾಯಿ ಹಿಡಿಯುವ ಸಲುವಾಗಿ ಒಂದು ಚಟ್ನಿ ಮಾಡ್ತೀವಲ್ರಿ. ಅಲ್ಲಿಂದ ಕಾಯಿ ಕಟಾವಿನವರೆಗೂ, ಹಣ್ಣು ಕಟಾವಿನವರೆಗೂ ನಾವು ಯಾವ್ಯಾವ ರೀತಿ ಮಾಡ್ತೀರಿ ಹಂತ ಹಂತವಾಗಿ ತಿಳಿಸ್ಕೊತ. ಹಂತ ಹಂತವಾಗಿ ಅಂತಂದ್ರೆ ನಾವು ಫಸ್ಟಿಗೆ ನಾವು ಚಟ್ನಿ ಮಾಡುವಂತ ಪೂರ್ವದಲ್ರಿ ಎಲ್ಲಾಗಿ ಮೊದಲ DAP ಅಮೋನಿಯಂ ಮತ್ತು ಬೇನ್ ಹಿಂಡಿ ಇವೆಲ್ಲ ಕಟ್ತೀವ್ರಿ ಮೊದಲು. ಒಂದ್ ಗಿಡಕ್ಕೆ ಎಷ್ಟು ಪ್ರಮಾಣ? ಒಂದ್ ಗಿಡಕ್ರಿ ನಮಗ ಒಂದ್ ಎಕರೆಕ್ಕ 2-2.5 ಕ್ವಿಂಟಲ್ ನಾವು ಇದಕ್ಕೆ ಕಟ್ತೀವಿ ಬೇನ್ ಹಿಂಡಿ ರೀ. ಮತ್ತ ಒಂದ್ 1.5-2 ಕ್ವಿಂಟಲ್ DAP ಕಟ್ತೀವ್ರಿ, 1 ಕ್ವಿಂಟಲ್ ಅಮೋನಿಯಂ ಸಲ್ಫೇಟ್ ಕಟ್ತೀವ್ರಿ, ಮತ್ತ ಸೂಪರ್ ಫಾಸ್ಫೇಟ್ ಅಂತ ಬರ್ತದ್ರಿ ಅದನ್ನೊಂದು 2 ಕ್ವಿಂಟಲ್ ಕಟ್ತೀವ್ರಿ ಒಂದ್ ಎಕರೆಕ್ರಿ. ಅಂತ ಕಟ್ಟದ ಒಂದ್ 8 ದಿವಸಿಗೆ ನಾವು ಮೊದಲ ಕಟಾವ್ ಮಾಡ್ಬೇಕ್ರಿ. ಕಟ್ ಮಾಡಿ ತಪ್ಪಲ ಸುಲೋದು ಡಾರ್ಮೆಕ್ಸ್ ಅಂತೇಳಿ ಬರ್ತದ್ರಿ, ಡಾರ್ಮೆಕ್ಸ್ ಮತ್ತು ಸೈನಾಗೋಸ್ಟ್ ಅಂತೇಳಿ ಅದ್ರಾಗ ಬಣ್ಣನು ಬರ್ತದ್ರಿ, ಅದು ಸ್ವಲ್ಪ ಎಲ್ಲ ಕಡೆ ಹತ್ತುವಂಗ ಇದು ಮಾಡ್ತದ, ಹೆಲ್ಪ್ ಮಾಡ್ತದ್ರಿ. ಅದ್ ಹಚ್ಕೋತೀವ್ರಿ, ಅದ ಹಚ್ಚಿದ ಮ್ಯಾಗ ನಾವು ಮುಂದೆ 10-12 ದಿವಸಿಗೆ ಕ್ಲೈಮೇಟ್ ಇದ್ರ ಮ್ಯಾಗ ಹೀಟ್ ಜಾಸ್ತಿ ಇತ್ತಂದ್ರೆ ಜಲ್ದಿನೇ 10-12 ದಿವಸಿಗೆ ನಮ್ಗೆ ಕ್ಲಿಯರ್ ಆಗಿ ನಮ್ದೊಂದು ಮುರುಮುರು ಎಲ್ಲಿ ಬಂದ್ಬಿಡ್ತಾರ್ರಿ 12-13 ದಿವಸಿಗೆ ರೀ. ಅಂತ ಅವಾಗ ನಮ್ಗೆ ಗೊನಿ ಎಷ್ಟು ಬಿಟ್ಟತಿದೆ ಅಂತ ಗೊತ್ತಾಗ್ತದ್ರಿ. ನಾವು ಏನ್ ಮಾಡ್ತೀರಿ, ಅಷ್ಟು ಗೊನಿನೇ ಕಾಯಕ್ ಮೊದಲು ಪ್ರಯತ್ನ ಮಾಡ್ತೀರಿ, ಮುಂದೆ ಚಲೋ ಆಗಲಿಪ್ಪ ಇದು ಅಂತೇಳಿ ಉಳಿದಿದ್ದೆಲ್ಲ ಉದುರಿಸ್ಬಿಟ್ಬಿಡ್ತೀರಿ. ಇದು ಗೊಡ್ಡ ಬೆಳೆ ಅಂತ ಬರ್ತದ್ರಿ, 22-25 ದಿವಸದ ಒಳಗಾಗಿರಿ ಒಂದು ಜಿ ಅಂತೇಳಿ ಹೊಡಿತೀವ್ರಿ. ಅದಕ್ಕೆ ಅಲ್ಲಿ ಮಟ್ಟ ಮೊದಲ ಕೆಲವು ರೋಗ ಬರ್ತಾವ್ರಿ, ಕರ್ಪ ಅಂತೇಳಿ ಬರ್ತಾರೆ ಫಸ್ಟಿಗೆ ರೀ. ಕರ್ಪದ ನಿರ್ವಹಣೆ ಮಾಡ್ಕೊಳ್ಬೇಕ್ರಿ ನಾವು, ಕೆಲವೊಂದು ಔಷಧ ರೀ ಅವು ಹೊಡ್ಕೋಬೇಕ್ರಿ. ಕರ್ಪಕ್ಕೆ ರೋಕೋ ಅಂತ ಬಂದದ್ರಿ ಈಗ, ಈಗ ಕೆಲವೆಲ್ಲೊಂದು ಮೊದಲು ಇದ್ದಿದ್ದಲ್ರಿ ಬೇರೆ ಬೇರೆ ಇದ್ದವ್ರಿ, ಈಗ ರೋಕೋ ಅವು ಇವು ಭಯಂಕರ ಔಷಧ ಅದಾರಿ, ಒಂದು ಇದೇ ಅಂತೇಳಿ ನಿಖರವಾಗಿ ಹೇಳಕ್ ಬರಂಗಿಲ್ರಿ. ಆ ಔಷಧ ಹೊಡ್ಕೊಂಡು ಕಂಟ್ರೋಲ್ ಮಾಡ್ತೀವಿ ಅಂತ ಡೌನಿ ಅಂತ ಬರ್ತದ್ರಿ, ಅದಕ್ಕೂ ಒಂದು 16 ಔಷಧ ಅದಾರಿ ಡೌನಿ ಕಂಟ್ರೋಲ್ ಮಾಡ್ಲಕ್ಕ. ಅದನ್ನು ಹೊಡ್ಕೊಂಡು ಅದನ್ನು ಕಂಟ್ರೋಲ್ ಇಟ್ಕೋಬೇಕ್ರಿ. ಮತ್ತು ಮ್ಯಾಲಿನ ಹವಾಮಾನ ಬಹಳ ಮುಖ್ಯ ಅದ್ರಿ ದ್ರಾಕ್ಷಿಗೆ, ಹವಾಮಾನಕ್ಕೆ ಅನುಗುಣವಾಗಿ ನಾವು ಔಷಧ ಹೊಡ್ಕೊಂತ ಹೋಗ್ರಿ. ತಮ್ಮಂದು 22-25 ದಿವಸಿಗೆ ರೀ ನಾವು ಏನು ಒಂದು GA ಮಾಡ್ತೀವಲ್ರಿ, ಅದು ಸ್ಪ್ರೇ ಮೂಲಕ ಅದು ಗೊನಿ ಉದ್ದು ಮಾಡ್ತದ್ರಿ. ಅದನ್ನು ಸ್ವಲ್ಪ ವಾತಾವರಣ ನೋಡ್ಕೊಂಡು ಮಾಡಿದ ಕೂಡಲೇ ಅದಕ್ಕೆ ಮತ್ತೊಂದು ರೋಗ ಅಟ್ಯಾಕ್ ಆಗಬಾರ್ದು, ಡೌನಿ ಮತ್ತು ಕರ್ಪ ಅಟ್ಯಾಕ್ ಆಗಬಾರ್ದು ಅಂತೇಳಿ ಅವಾಗ ಮೊದಲೇ ತಯಾರಿ ಮಾಡಿಸಿದ ಔಷಧ ಹೊಡ್ಕೊಂಡು ಅದನ್ನ ಹೊಡೆದ್ಬಿಟ್ಟಿರ್ತೀವ್ರಿ. ನಂತರ ಮುಂದಾದಂಗ ಸ್ವಲ್ಪ ರೋಗದ ಪ್ರಮಾಣ ಕಡಿಮೆ ಆಕೋತ ಹೋಗ್ತಾರೆ, ಮತ್ತು ರೋಗದ ಪ್ರಮಾಣ ಕಡಿಮೆ ಆಕೋತ ಹೋದ ಮ್ಯಾಗ ಮುಂದೆ 45 ದಿವಸಿಗೆ ಇದು ಬರ್ತದ್ರಿ, ಅರಳುತ್ತದ್ರಿ ಅದು ಕಾಯಿರಿ, ಇದು ಗೊಂಚಲ್ರಿ. ಅರಳ ಟೈಮ್ದಾಗ 10 PPM GA ಮಾಡ್ತೀವ್ರಿ. ಅದು ಮಾಡಿದ ತಕ್ಷಣ ಮುಂದೆ ಸ್ವಲ್ಪ ಅವಾಗಿನ ಡೌನಿ ಶಕ ಇರ್ತದ್ರಿ, ಅವನ್ನು ಕಂಟ್ರೋಲ್ ಇಡೋದ್ರಿ. ಅಂತ ಮುಂದೆ ಆಟೋತಿಗೆ ಇದು ಕರ್ಪದ ಶಕ ಅಂತ ಬಂದಾಗಿರ್ತದ್ರಿ. ಅಂತ ಮುಂದೆ ಹೋದಂಗ್ರಿ ಬಲಿತಂಗ ರೋಗಿಂದ ಇವು ಎರಡೂ ರೋಗಿಂದ ಕಡಿಮೆ ಆಗ್ತಾವ್ರಿ. ಮತ್ ಮುಂದೆ ಇದ್ರದ್ದು ಬರ್ತದ್ರಿ ಪುರಿ ಅಂತೇಳಿ ಒಂದು ಬರ್ತದ್ರಿ, ಪುರಿ ಔಷಧ ಅಟ್ಯಾಕ್ ಆಗ್ತದ್ರಿ 45 ದಿವಸ ನಂತರ. ಅದರ ಒಳಗಾಗ ಒಂದ್ 2-3 ಔಷಧ ಹೊಡೆದಿರ್ತೀವ್ರಿ ಅದಕ್ಕೆ 45 ದಿವಸ ನಂತರ ಏನ್ ಅಟ್ಯಾಕ್ ಆಗ್ತಾರೆ. ಅದು ಬುರಿ ಒಂದ್ ಕಂಟ್ರೋಲ್ ಮಾಡ್ಕೊಂಡಿ ಅಂದ್ರೆ ಮುಂದೆ ನಮಗೆ 120-130 ದಿವಸ ಒಳಗೆ ಹೆಚ್ಚು ಕಮ್ಮಿ ನಾವು ಒಂದ್ 10-20 ದಿವಸನಾಗ ಕಾಯಿ ತಕೊಂಡು ಕಟಾವ್ ಮಾಡಿಬಿಡ್ತೀರಿ. ತಾವು ಕಟಾವ್ ಮಾಡಿದ್ದೆಲ್ಲ ಕಾಯಿ ಅಂದ್ರೆ ಹಣ್ಣನೇ ಮಾರಾಟ ಮಾಡ್ತೀರಿ ಅಥವಾ ಮುನುಕ ಮಾಡಿ? ಇಲ್ಲ, ಮೊದಲ್ರಿ ನಾವು ಎಲ್ಲಾ ಮಾರ್ಕೆಟಿಂಗ್ ಹೋಗಿದ್ದೀರ ಅವಾಗ್ರಿ, ಈಗ ತೋಳಾರ ಅಂತ ಸ್ಥಿತಿ ಬಂದ್ಬಿಟ್ಟದ್ರಿ. ಅವಾಗಿನ ಹಿಡಿದು ನಾವು ಮನುಕೆ ಮಾಡ್ತೀರಿ ಜಾಸ್ತಿ ರೀ, ಜಾಸ್ತಿ ಮನುಕ ಮಾಡ್ರಿ. ನಾವು ಇಲ್ಲಿ ರೊನಾಲ್ಡ್ ಕೋರ್ಸ್ ಹಚ್ತಿದ್ರಿ ಮೊದಲ್ರಿ, ನಮ್ಗೆ ಯಾವ ಬೇಕಾದ್ರೆ ಆ ವ್ಯಾಪಾರಸ್ಥರ ಕಡೆ ಹಚ್ಚಿಸಿದ ಯಾರು ನಿಖರವಾದ ಬೆಲೆ ಕೊಡ್ತಾರ ನೋಡ್ಕೊಂಡು ಅವ್ರ ಕಡೆ ಮಾರ್ಕೊಂಡು ನಾವು ದುಡ್ಡು ತಗೊಂಡ್ಬಿಡ್ತಾರೆ. ಈಗ ಒಂದು ಈ ದ್ರಾಕ್ಷಿ ಒಂದು ಕೃಷಿಯಲ್ಲಿ ತಮ್ಮನ ಸಹಕಾರ ಯಾವ ರೀತಿ ಇದೆ? ಹಾ, ಅವ್ರದ್ದು ಅತಿ ಅದ್ರಿ, ನನಕ್ಕಿಂತಲೂ ಜಾಸ್ತಿ ಅನಿಸ್ತದ್ರಿ. ಅವನು ಅಷ್ಟೇ ಅದ್ರಾಗ ನಿದ್ದಿಗೆಟ್ಟು ಮಾಡ್ತಾನ್ರಿ, ರಾತ್ರಿ ನನ್ನಂಗೆಲ್ಲ ಆಗಲ್ಲ ನಂಗ್ರಿ. ಅದಕ್ಕೆ ದುಡ್ಕೊಂಡು ಯಾವಾಗ ನೀರು ಬಿಡಬೇಕು ಯಾವಾಗ ಇದು ಮಾಡ್ತಾನ್ರಿ. ಅರವಿಂದ ನಿಂಗಪ್ಪ ಬಿರದಾರ್ರಿ, ಅವ್ರ ಶಿಕ್ಷಣ ಎಲ್ಲಿ? ಅವ್ರ ಶಿಕ್ಷಣ ಕಡಿಮೆ ಆಗಿದ್ರಿ ಸರ್, 5ನೇ ಸಾಲಿ ಆಗಿದ್ರಿ. ಮತ್ತೀಗ ತಮ್ಮ ಮನೆಯವರ ಸಹಕಾರ ಯಾವ ರೀತಿ ಅದ? ಎಲ್ಲರದು ಚಲೋ ಅದರ ಸರ್. ಡೈಲಿ ಅವರು ಹೆಣ್ಮಕ್ಳಂತ ನಮ್ಕಿಂತಲೂ ಹೆಚ್ಚಿಗೆ ಕೆಲಸ ಮಾಡ್ತಾರೆ ಮನೆಯೊಳಗೆ. ಅವ್ರೇನು ಆಳುಗಳ ಜೋಡಿ ಏನು ಹೋಗಿ ಕೆಲಸ ಮಾಡ್ತಾರೆ, ಆಳುಗಳಕ್ಕಿಂತಲೂ ಜಾಸ್ತಿ ಕೆಲಸ ಮಾಡ್ರೆ ಆಳುಗಳು ಬೆನ್ನತ್ತಿ ಬರ್ತಾರೆ. ಹಿಂಗಾಗಿ ನಮಗೆ ಆಳುಗಳ ಕಳ್ತನ ಮಾಡೋದು ಇದೇನು ಮಾಡೋದು ಯಾವುದು ನಡೆಯಂಗಿಲ್ರಿ. ಅದಕ್ಕೆ ಅವ್ರ ಸಹಕಾರ ಅತಿ ಅದ್ರಿ ನಮಗೆ. ಈಗ ತಾವ ಏನ್ ದ್ರಾಕ್ಷಿ ಬೆಳಿತಾ ಇದಿರಲ್ಲ, ತಮ್ಮ ಗ್ರಾಮ ಸುತ್ತಮುತ್ತಲ ಮೊದಲೆಲ್ಲ ದಾಳಿಂಬ್ರಿ ಜಾಸ್ತಿ? ದಾಳಿಂಬ್ರಿ ಇತ್ತರಿ ಸರ್ ನಮ್ದು ಆಲ್ರೆಡಿ. ಮೊದಲ ಗಣೇಶ ದ್ರಾಕ್ಷಿ ಇದು ಗಣೇಶ ದಾಳಿಂಬ್ರಿ ಇತ್ತರಿ. ಅದನ್ನ ಸ್ವಲ್ಪ ಗಿಡ ಅಷ್ಟ್ರ ಇದು ಬರೋಣ ರೀ, ಅದು ಕೆಲವೊಂದು ಗಿಡಗಳು ಒಣಗಲ ತಾಣ ತೆಗೆದು ಬಿಟ್ಟಿರಿ ಸರ್. ದಾಳಿಂಬೆ ಬೆಳೆಯೋದು ಯಾಕೆ ಬಿಟ್ಟಿರಿ ಸರ್? ಈಗ ಮತ್ ಮೊನ್ನೆ ಹೆಚ್ಚಿದ್ದೀರಿ ಸರ್ ಇದ್ರಗ ಕೇಸರ್ ಅಂತ ಹೇಳ್ರಿ. ಅದಕ್ಕೆ ಏನೇ ಪ್ರಯತ್ನ ಮಾಡಿದ್ರು ನಮಗೆ ಅದು ಇದ್ರ ರೋಗ ಅಂತೂ ಕಂಟ್ರೋಲ್ ಆಗೋಲ್ದ್ರಿ. ಅಂಗಮಾರಿ ರೋಗ, ಅಂಗಮಾರಿ ರೋಗ ಒಟ್ಟೆ ಕ್ಯಾರ್ ರೋಗ ಅಂತೂ ಕಂಟ್ರೋಲ್. ಇಷ್ಟು ಕಾಯಿ ಇರಬೇಕ್ರಿ, ಎಷ್ಟೇ ಪ್ರಯತ್ನ ಮಾಡಿದ್ರು ಅದು ಕಂಟ್ರೋಲ್ ಆಗಲಾರ ಸಂಬಂಧ ನಾವು ಇದನ್ನ ಬ್ಯಾಡಿ ಬ್ಯಾಡಪ್ಪ, ದ್ರಾಕ್ಷಿನೇ ಒಳ್ಳೆಯದು, ಇದನ್ನ ಬೆಳೆದ್ರಿಂದ ನಾವು ಲಾಶ ಆಯ್ತು ರೈತರಾಗಿ, ಬೇಡ ಬೇಡ ತೆಗೆದು ಹೋಗೋದು ಬಿಟ್ಟಿವ್ರಿ. ರೋಗನಾಶಕಗಳು ಹೊಡೆದು ಅದನ್ನ ನಿಯಂತ್ರಣಕ್ಕೆ ತರಬಹುದು ದ್ರಾಕ್ಷಿಯಲ್ಲಿ? ದ್ರಾಕ್ಷಿಯಲ್ಲಿ ತರಬಹುದು 100%. ಆ ಕಾರಣಕ್ಕೆ ತಾವು ದಾಳಿಂಬೆ ದಾಳಿಂಬೆಯನ್ನ ಮರೆತು ಬಿಡಲು ಅಂತ ಸ್ಥಿತಿ ಬಂದದ್ರಿ. ಬೆಳೆದೇ ಬಿಟ್ಬಿಟ್ಟಿದ್ರಿ, ಅದಕ್ಕೆ ಮಾರ್ಕೆಟ್ನಾಗ ರೇಟ್ ಡಿಮಾಂಡ್ ಚಲೋ ಅದ್ರಿ. ಅವ್ರ ಅದಕ್ಕೆ ಏನ್ರಿ ಒಂದು ನೋಡಿನ್ರಿ, ಇವರು ಸಂಶೋಧಕರು ಅದಕ್ಕೊಂದು ಪರಿಹಾರ ಅತಿ ಕೊಟ್ರಂದ್ರಿ, ಅದನ್ನು ಹಚ್ಚಿ ನಾವು ಬೆಳಿಲಿಕ್ಕೆ ಬಹಳ ಅನುಕೂಲ ಅದ್ರಿ. ಅದೇ ಒಂದು ಮೇನ್ ನಮ್ ಕಾಡುದ್ರಿ ಅದು, ಇದು ಕ್ಯಾರ್ ರೋಗ್ರಿ. ಅದನ್ನ ಮೊದಲಂತೂ ಟ್ರಕ್ ಲೋಡ್ ಗಟ್ಟಲೆ ಕಳಿಸಿದ್ರಿ, 1.5 ಎಕರೆ ದಾಳಿಂಬ್ರಿ ಇತ್ತರಿ ಅಂತ. ಅದನ್ನ ತೆಗದ ಮುಂದೆ ಹಿನ್ನೆರಡು ಕೇಸರ ಹಚ್ಚಿದ್ರಿ, ಅದನ್ನು ಒಂದು 6-7 ವರ್ಷ ಇಟ್ಟಿವ್ರಿ. ಮುಂದೆ ಅದನ್ನು ದಮ್ಮಗಣ ಕ್ಯಾರ್ ರೋಗ ಬರಾಕತ್ರಿ. ಒಟ್ಟೆ ಕಂಟ್ರೋಲ್ ಅನ್ನೋದೇ ನಮ್ಗೆ ಸಿಗೋಲ್ಲ ಆಯ್ತ್ರಿ. ದ್ರಾಕ್ಷಿ ಉತ್ಪನ್ನಕ್ಕೂ ಮತ್ತು ದಾಳಿಂಬೆ ಉತ್ಪನ್ನಕ್ಕೂ ಹೋಲಿಸಿದ್ರೆ ಯಾವ್ದು ಹೆಚ್ಚು? ಈಗ ನಮಗ ನಮ್ಮ ಗ್ರಾಮ ನಮ್ಮ ನನ್ನ ವೈಯಕ್ತಿಕ ಪ್ರಕಾರ ದ್ರಾಕ್ಷಿ ಈಗ ಚಲೋ ಅದ್ರಿ. ಆದ್ರೆ ಈ ಸದ್ಯ ಅದು ಬೆಲೆ ನೋಡಬೇಕಾದ್ರೆ ಇದ್ರ ಡಬಲ್ ಆಗ್ತದ್ರಿ ದಾಳಿಂಬ್ರಿ ಇದ್ರಿ. ಆದ್ರೆ ಈ ಕ್ಯಾರ್ ರೋಗದಿಂದ ನಾವು ತೆಗೆದಿದ್ರಿ, ಅದಕ್ಕೆ ನಾವು ನೆನೆಸ್ತೇವ್ರಿ ಏನಾರೆ ಬೆಳಿಬೇಕಂತ ಹೇಳ್ರಿ. ಆದ್ರೆ ಕ್ಯಾರ್ ರೋಗಿನ ಸಂಬಂಧ ನಮಗೆ ರೋಗ ಒಂದು ನಿಯಂತ್ರಣಕ್ಕೆ ಬಂದ್ರೆ ದ್ರಾಕ್ಷಿಗಿಂತ ಹೆಚ್ಚಿಗೆ ಉತ್ಪನ್ನ ನಾವು ತೆಗಿಬಹುದ್ರಿ. ಅದರ ಟೆನ್ಷನ್ ಏನೂ ಇಲ್ರಿ ಅದ್ರದ್ದು, ಅದು ಒಂದೇ ರೋಗ ರೀ ಕಾಡುದ್ರಿ ನಾವು. ಈಗ ನಾವು ಬೇರೆ ರೈತರು ಮೊಟ್ಟ ಮೊದಲ ಬಾರಿಗೆ ನಾವು ದ್ರಾಕ್ಷಿ ಹಚ್ತೀವಿ, ಇಲ್ಲಿವರೆಗೂ ನಮ್ ದ್ರಾಕ್ಷಿ ಹಚ್ಚಿದ್ದಿಲ್ಲ, ಅದ್ರ ಬಗ್ಗೆ ಜ್ಞಾನ ಇಲ್ಲ ಅಂದ್ರೆ ಅವ್ರಿಗೆ ಏನ್ ಹೇಳ್ತೀರಿ? ಅವ್ರಿಗೇನ್ರಿ, ಅವ್ರಿಗೆ ನೀವು ಎಷ್ಟು ಹಚ್ಚಬೇಕು ಅನ್ನೋದಲ್ರಿ. ಈಗ ಒಂದ್ 2 ಎಕರೆ ನಿಮಗೆ ನೀರ್ ಸಾಲ್ತಿದೆ ಅಂದ್ರೆ 1 ಎಕರೆ ದ್ರಾಕ್ಷಿ ಮಾಡ್ರಿ ಅಂತ ಹೇಳ್ತಿದ್ರಿ. ಯಾಕಂದ್ರೆ ಬ್ಯಾಸಿಗೆ ಒಂದೊಮ್ಮೆ ಅತಿವೃಷ್ಟಿ ಅನಾವೃಷ್ಟಿ ಬರ್ತಾವ್ರಿ, ಒಂದೊಂದ್ ವರ್ಷ ಅತಿ ಮಳೆ ಹಾಕಿದ್ರಿ, ಒಂದೊಂದ್ ವರ್ಷ ಮಳೆನೇ ಆಗಂಗಿಲ್ರಿ. ಅಂದ್ರೆ ನಮ್ಮ ನೀರಿನ ಮೂಲ ನೋಡಿಕೊಂಡ ಮಾಡ್ಬೇಕಾಗ್ತಾರೆ. ಈಗ ಜನರು ನೀವೇನ್ ಹೇಳಿದ್ರಿ, 2 ಎಕರೆ ನೀರ್ ಸಾಲ್ತಿದ್ರು 1 ಎಕರೆ ಹಚ್ಚ್ರಿ. ಹೌದ್ರಿ, ಒಂದ್ ವರ್ಷ ರೈತರು ಏನ್ ಮಾಡ್ತಾರೆ, ಕೆಲವೊಂದ್ ರೈತರು 2 ಎಕರೆ ನೀರ್ ಸಾಲ್ತಿದ್ರ 4 ಎಕರೆ ದ್ರಾಕ್ಷಿ, ಅದು ಬಹಳ ತಪ್ಪಾಗ್ತದ್ರಿ. ಒಂದ್ ವರ್ಷ 2 ವರ್ಷ ಒಳ್ಳೇದಾಗಬಹುದ್ರಿ, ಮುಂದೋಗಿ ಒಂದ್ ವರ್ಷ ಮಳೆ ಆಗ್ಲಿಕ್ಕೆ ಈ ವರ್ಷ ಆಗ್ಯದ ನೋಡ್ರಿ, ಈ ಮಳೆನೇ ಆಗಲಿಲ್ರಿ. ಹಿಂಗಾತಂದ್ರೆ ಅವು ಕಡಿ ಪರಿಸ್ಥಿತಿ ಬರ್ತದ್ರಿ, ಮತ್ತೆ ಎಲ್ಲಾ ದೇಣಿ ಮಾಡ್ಕೋಬೇಕಾಗ್ತದ್ರಿ, ಮತ್ತೆ ಎಲ್ಲರ ಕಡೆಯಿಂದ ಚಿ ಅನ್ಸ್ಕೊಂಡು ಎಲ್ಲರ ಕಡೆಯಿಂದ ಹೆಸರು ಕೇಳಿಸ್ಕೊಳ್ಳುವಂತ ಪರಿಸ್ಥಿತಿ. ನೀರಿನ ಒಂದೈತ್ರಿ, ಮತ್ತೆ ಯಾವ ರೀತಿ ಸಲಹೆ ಕೊಡ್ತಿರ್ತಾವ ಅವ್ರಿಗೆ? ಒಳ್ಳೆ ನೆಲ ಯಾವ್ದಂತ ಅದಕ್ಕೆ ದ್ರಾಕ್ಷಿ ಹಚ್ಚಿರಿ ಅಂತ ಹೇಳ್ತೀವ್ರಿ ಅಂತ. ಅದು ನೀರ್ ಹತ್ತಬಾರ್ದ್ರಿ, ಅದು ಎಲ್ಲದಕ್ಕೂ ಸೂಕ್ತವಾದ ಇದು ಇತ್ತಂದ್ರೆ ಅದಕ್ಕೆ ಮತ್ತೇನ್ ಗಮನದಲ್ಲಿ ಇಟ್ಕೋಬೇಕ್ರಿ? ಮತ್ತೇನ್ ಗಮನದಲ್ಲಿ ಇಟ್ಕೊಳ್ಳಕಂದ್ರಿ, ಅದಕ್ಕೆ ಸುತ್ತಗಟ್ಟಿ ಗಿಡ ಒಂದು ಇರಬಾರ್ದ್ರಿ ಸಮೀಪದಾಗ್ರಿ. ಅದು ಗಿಡ ಆಹಾರ ಜಗ್ಬಿಡ್ತದ್ರಿ, ಅದು ಇದಕ್ ಬಿಟ್ಟಂತ ನೀರ್ ಜಗ್ತದ್ರಿ. ಮತ್ತೆ ಅದ್ರಾಗ ಪಿರಂಜಿ ಜಾಲಿ ಅಂತ ಇರ್ತದ್ರಿ, ಅದಂತೂ ಅತಿ ಜಗ್ಬಿಡ್ತದ್ರಿ, ಅದಕ್ಕೂ ಕೇಳಂಗಿಲ್ರಿ. ಅದು ಇದು ಯಾವುದೇ ಗಿಡಗಳ ಸನಿಹದಾಗ ಇಟ್ಕೊಳ್ಳಲ್ಲಂಗ ಇದು ಮಾಡ್ತೀವಿ. ಈ ತೆಂಗಿನ ಮರ ಇವು ಹಚ್ಕೋರಿ ನೀವು, ಆದ್ರೆ ಆತರ ತೆಗೆದು ಅಂತೇಳಿ ಈ ಸಲಹೆ ಹೇಳ್ತಾರೆ. ಈಗ ತಮ್ಮ ಸಂದರ್ಶನವನ್ನ ಬೇರೆ ರೈತರು ಕೇಳ್ತಾ ಇರ್ತಾರೆ ನಮ್ಮ ರೇಡಿಯೋ ಕಾರ್ಯಕ್ರಮದಲ್ಲಿ, ಅವ್ರೇನಾದ್ರೂ ತಮಗ ಬೇರೆ ಪ್ರಶ್ನೆ ಕೇಳ್ಬೇಕನ್ನಿಸ್ತು, ಒಂದು ಕರೆ ಮಾಡಿ ಕೇಳಬೇಕು. 100% ಯಾವ್ದು ನಮ್ಗೆ ನನ್ನ ತಿಳುವಳಿಕೆ ಪ್ರಕಾರ ಏನ್ ಅನಿಸ್ತದ ತಿಳಿಸ್ತೀರಿ? ದೂರವಾಣಿ ಸಂಖ್ಯೆ ತಿಳಿಸ್ರಿ. 9902 ರೀ, 3472 ರೀ ದೂರವಾಣಿ ಸಂಖ್ಯೆ. ಹಾಂ ಹೇಳ್ರಿ, 9902 ರೀ, 3472 ರೀ. ಮತ್ತ ತಮಗ ಖುದ್ದಾಗಿ ಬಂದು ಭೇಟಿ ಆಗ್ಬೇಕಾಗ್ಬೋದ್ರಿ. ಅಲ್ಲಿ ಸಮುದ್ರಟಿಯಿಂದ ತಿಕೋಟದಿಂದ 7 ಕಿಲೋಮೀಟರ್ ನಮ್ 7-8 ಕಿಲೋಮೀಟರ್ ಆಗ್ತಾರೆ. ಹುಬ್ನೂರ್ ರೋಡಿಗೆ ಬಂದ್ರೆ ನಮ್ದು ತೋಟನಾದ್ರೆ ಈ ನಂಬರ್ ಮೇಲೆ ಕಾಂಟ್ಯಾಕ್ಟ್ ಮಾಡ್ರೆ ನಾವು ವೇಟ್ ಮಾಡಿ ಅವ್ರನ್ನ ತೋರಿಸ್ತೀವಿ. ನಮ್ಮ ಪ್ಲಾಟ್ ಬೆಳೆದಿದ್ದ ಎಲ್ಲರೇ ನಮ್ಮ ತೋಟನ ತೋರಿಸ್ತೀವ್ರಿ. ಈ ಸಲ ಅಂತೂ ಇದು ಬೆಳೆದಿರಿ, ತೊಗರಿ ಬೆಳೆದಿರಿ, ಚಲೋ ಬೆಳೆದಿದ್ದೀರಿ ಪೂರ್ತಿ ಎಲ್ಲರಿ. ತೊಗರಿ ಎಷ್ಟು ಉತ್ಪಾದನೆ ಮಾಡಿ? ತೊಗರಿ ನಮ್ದು 7-8 ಎಕರೆದಾಗ್ರಿ. ಇದು 66 ಕ್ವಿಂಟಲ್ ಆಗಿದ್ರೆ ನೀರಾವರಿ ರೀ. ಇದು ಹಾಕಿದ್ದೀರಿ ಪಿಂಕ್ ಅಂತೇಳಿ, ಇವರು ಸರ್ಕಾರದ ಇದರಿಂದ ಏನ್ ಕೊಡ್ತಾರಲ್ರಿ ಬೀಜ, ಅವೇ ಹಾಕಿದ್ದು. ಹಾ ರೀ. ಮತ್ತೆ ಇನ್ನೊಂದೇ 3 ಎಕರೆ ಏನೈತಿ, ನಾವು ಸ್ವಂತ ಒಂದು ಇಲ್ಲಿ ಒಬ್ರು ರೈತರು ಹಾಕಿದ್ರಿ ಇದ್ರಂತೇಳಿ, ಜಿಗಜಿನ ಹತ್ರ ಸುಸಲಾಜಿ ಅಂತೇಳಿ ಹೇಳಿದ್ರೆ ಆ ರೈತರು ಹೇಳಿದ್ರೆ ಈ ಬೆಳೆ ಬಹಳ ಒಳ್ಳೆಯದು ಎರಡು ಪೀಕ್ ಬರ್ತದೆ ಅಂತೇಳಿ ಕೊಟ್ಟರೆ ಅದನ್ನು ಬೆಳೆದೇವ್ರಿ, ಅದು ನಮಗೆ ಅದು 8-10 ಪುಟಿ ಒಂದು ಸಾಲ ಹಾಕ್ರಿ ತಳಿದ್ರಿ ಅವ್ರೆ. BSMR 730 ಅಥವಾ ಯಾವ್ದು ಅದು ತಳಿ ಏನೋ ರೀ, ಅವರು ಹಿಂದಾಡಿಸಿ ಹೇಳಿದ್ ತೋರಿ ಬಟ್ ಬೆಳೆಯರಿ ಭಾರಿ ಇಳುವರಿ ಎತ್ತಿ ಕೊಟ್ಟಿದ್ದಾರೆ. ಆದ್ರೆ ನಮಗೆ ಅಷ್ಟೊಂದು ಲೈಕ್ ಅನಿಸ್ಲಿಲ್ಲರಿ, ಅದು ಬೆಳೆದಿವ್ರಿ ಅದ್ರ ಚಲೋ ಹೊಂಟೈತ್ರಿ. ಆದ್ರೆ ಅವ್ರು ಹೇಳಿದ ಪ್ರಕಾರ ದಟ್ಟ ಇನ್ನು ಹೊಂಡ್ಲಿಲ್ಲ ಅದು ಬೆಳೆಯರಿ. ಮತ್ತೆ ಅದು ನಮಗೆ ಎರಡನೇ ಬೆಳೆ ಅಂತೂ ಅದು ಇದು ಸರಿಯಾಗಿ ನಮ್ಗೆ ಅನಿಸಲಿಲ್ಲರಿ. ಆದ್ರೆ ಇದು ನಮ್ ಪಿಂಕ್ ಅಂತೂ ಒಳ್ಳೇದು ಅನಿಸಿದ್ರೆ ಮೊದಲು ಗುರಳೆ ಅಂತೇಳಿ ಬೆಳಿತಿದ್ರಿ, ಅದನ್ನು ಚಲೋ ಅದ್ರಿ. ಅಲ್ಲ ಪಿಂಕಿಗೆ ಗೊಡ್ ರೋಗ ಬರಂಗಿಲ್ಲ, ಆಮೇಲೆ ಸಿಡಿ ಹಾಯಂಗಿಲ್ಲ. ಹೌದ್ರಿ, ಅದು ತಾವೇನ್ ಗುಳ್ಯಾಗ ಹೇಳಿದ್ರಲ್ಲ ಲೋಕಲ್ ವೆರೈಟಿ, ಅದಕ್ಕೆ ಅದು ಇಡೀ ಹೊಲಕ್ ಹೊಲಾನೆ ಗೊಡ್ ರೋಗ ಬಂದ್ ಹೋಗ್ತದ. ಮಳೆ ಜಾಸ್ತಿ ಆದ್ರೆ ಸಿಡಿ ರೋಗ ಬಂದ್ ಹೋಗ್ತದೆ, ಅದ್ರೊಳಗ ಹಾನಿಯಾಗೋ ಸಂಭವ ಅದ. ಜಾಸ್ತಿ ಪಿಂಕ್ ಅಂತಿರಲ್ಲ ಸ್ತ್ರೀಯಾರ, ಇದು ಸುರಕ್ಷಿತ ತಳಿ, ಸುರಕ್ಷಿತ ತಳಿ ರೀ. ಅದರಿಂದ ನಮಗೆ ಇದೇ ವರ್ಷ ಫಸ್ಟ್ ಟೈಮ್ ಹಾಕಿದ್ರಿ, ಹೆಚ್ಚಿನ ಇಳುವರಿ ಕೊಟ್ಟದ್ರಿ. ಇಳುವರಿ ಹೆಚ್ಚದ ಕಾಳ ಒಂದು ಸೈಜ್ ದಪ್ಪ ಸೈಜ್ ಬರ್ತದ್ರಿ. ಮತ್ತು ಅದಕ್ಕೆ ಕೀಟದ ಬಾಧೆನು ಕಡಿಮೆ, ಅತಿ ಕಡಿಮೆ ರೀ. ಯಾಕಂದ್ರೆ ಹೂವ ಒಂದು ಕೆಂಪು ರೀತಿ ಇರ್ತೈತಿ, ಹೌದ್ರಿ, ಅದು ಹೂವು ಕೀಟಕ್ಕೆ ಆಕರ್ಷಣೆ ಕಡಿಮೆ ಮಾಡ್ತದ, ಹಿಂಗಾಗಿ ಕೀಟನು ಕಮ್ಮಿ ಆಗ್ತದ. ತಾವು ಒಂದು ಒಳ್ಳೆ ತಳಿ ಹಾಕಿ ಬೆಳೆದಿರಿ ಅಂತ ಹೇಳಕ್ ಇಷ್ಟ. ಹೌದ್ರಿ, ಇದ ಸಲ ಹಾಕಿ ಬೆಳೆದಿದ್ರಿ ಸರ್. ಅದು ಇನ್ನ ನಾವು ಇನ್ನ ಇದಕ್ಕಂತ ಅನ್ಕೊಂಡಿವ್ರಿ ಪಿಂಕ್ ಅಂತ ಹೇಳ್ರಿ, ಅದು ತೀರ್ಸ್ತೀರಿ ಅಂತ ಹೇಳಿದ್ರಲ್ರಿ. ಅಂದ್ರೆ ಈಗ ಬೇರೆ ಅದನ್ನೇ ಬೆಳಿಬೇಕಾದ್ರು ಪಿಂಕ್ ಹಾಕಂತ ಹೇಳ್ತೀರಿ? ಹಾ, ಹೇಳ್ತೀವ್ರಿ ಎಲ್ಲ ಕೇಳೋರಿಗೆಲ್ಲ ಅದನ್ನೇ ಹಾಕಂತ ಹೇಳ್ತೀವ್ರಿ. ಇಲ್ಲಿವರೆಗೆ ಬಂದು ತಮ್ಮ ಒಂದು ದ್ರಾಕ್ಷಿಯ ಒಂದು ಅನುಭವವನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ತಮಗೆ ನಮ್ಮ ಆಕಾಶವಾಣಿ ಪರವಾಗಿ ಹಾಗೂ ರೈತ ಬಾಂಧವರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ವಿಜಯಪುರ ತಾಲೂಕಿನ ಸೋಮದೇವರಹಟ್ಟಿ ಗ್ರಾಮದ ಕೃಷಿ ಅನುಭವಿ ಶಿವಲಿಂಗಪ್ಪ ನಿಂಗಪ್ಪ ಬಿರಾದಾರ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಪ್ರಿಯ ಕೇಳುಗ ಸ್ನೇಹಿತರೆ, ನಿಮಗಿಲ್ಲಿದೆ ಸಂತೋಷದ ಸುದ್ದಿ. ನಿಮ್ಮ ನೆಚ್ಚಿನ ವಿಜಯಪುರ ಆಕಾಶವಾಣಿ ಕೇಂದ್ರವು ವಿನೂತನ ಕಾರ್ಯಕ್ರಮವೊಂದನ್ನ ಆರಂಭ ಮಾಡ್ತಾ ಇದೆ. ಪ್ರತಿ ಶನಿವಾರ ಸಂಜೆ 5:30 ಆರು ಗಂಟೆಯವರೆಗೆ ಪ್ರಸಾರವಾಗಲಿದೆ. ವಿನೂತನ ಕಾರ್ಯಕ್ರಮದ ಹೆಸರೇ ಮೆಸೇಜ್ ಮಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನ ಕೇಳಿ. ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇದು. ಸ್ನೇಹಿತರೆ, ನೀವು ಮಾಡಬೇಕಾಗಿರುವುದಿಷ್ಟೇ, ನಿಮ್ಮ ನೆಚ್ಚಿನ ಗೀತೆಯನ್ನ ಕೇಳಲು ನಿಮ್ಮ ಮೊಬೈಲ್ನಲ್ಲಿ ಸ್ನೇಹಿತರ ಹೆಸರು, ನಿಮ್ಮ ನೆಚ್ಚಿನ ಗೀತೆ, ಗಾಯಕರ ಹೆಸರು, ಹಾಡಿನ ಸಾಲು, ಚಿತ್ರದ ಹೆಸರು ಇಷ್ಟನ್ನ ಟೈಪ್ ಮಾಡಿ ಕಳುಹಿಸಿ. ನಮ್ಮ ವಾಟ್ಸಪ್ ನಂಬರ್ ಹೀಗಿದೆ, ನೋಟ್ ಮಾಡಿಕೊಳ್ಳಿ. 9900444211 ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಮೆಸೇಜ್ ಅನ್ನ ಕಳುಹಿಸಿ. ಒಂದು ವಿಷಯವನ್ನು ಗಮನಿಸಿ, ಈ ವಾಟ್ಸಪ್ ಸಂಖ್ಯೆ ಪ್ರತಿ ಶುಕ್ರವಾರ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಮಾತ್ರ ತೆರೆದಿರುತ್ತದೆ. 12 ಗಂಟೆ ನಂತರ ಬಂದ ಯಾವುದೇ ಮೆಸೇಜ್ಗಳನ್ನು ಸ್ವೀಕಾರ ಮಾಡುವುದಿಲ್ಲ. ಸಮಯವನ್ನ ಗಮನಿಸಿ ನಿಮ್ಮ ಸಂದೇಶಗಳನ್ನ ಕಳುಹಿಸಿ. ಎರಡು ವಾರ ಕೆಮ್ಮು, ರಾತ್ರಿ ವೇಳೆ ಜ್ವರ, ತೂಕ ಕಡಿಮೆ ಆಗುವುದು, ಕಫದಲ್ಲಿ ರಕ್ತ, ಕ್ಷಯರೋಗದ ಲಕ್ಷಣಗಳು. ಕ್ಷಯರೋಗಕ್ಕೆ ಔಷಧಿ ಸೇವಿಸುತ್ತಿದ್ದರೆ ಮದ್ಯಪಾನದಿಂದ ದೂರವಿರಿ. ಮದ್ಯಪಾನ ಔಷಧಿಯ ಪರಿಣಾಮ ಕಡಿಮೆ ಮಾಡುತ್ತದೆ ಮತ್ತು ಲಿವರ್ ಮೇಲೆ ಅಡ್ಡ ಪರಿಣಾಮ ಬೀರುತ್ತದೆ. ಗಮನಿಸಿ, ಜಿಲ್ಲಾ ಆಸ್ಪತ್ರೆ, ಮೆಡಿಕಲ್ ಕಾಲೇಜುಗಳಲ್ಲಿ ವ್ಯಸನಮುಕ್ತ ಕೇಂದ್ರಗಳು ಲಭ್ಯ. ಕ್ಷಯರೋಗವನ್ನು ದೂರವಿಡಿ, ಕ್ಷಯರೋಗಿಯನ್ನಲ್ಲ. 2025ಕ್ಕೆ ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈ ಸಲ ಹೆಣ್ಣು ಗಂಡ ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ? ಇದಪ್ಪ ಹೆಣ್ಣಾದ್ರೆ ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಆತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು. ಹದಿಹರೆಯದವರಿಗೆ ಆಪ್ತ ಸಮಾಲೋಚನೆ ಮತ್ತು ಸಾರ್ವಜನಿಕರಿಗೆ ಯೋಗ ಶಿಕ್ಷಣ ಶಿಬಿರಗಳು. ಕುಟುಂಬ ಯೋಜನೆ ಕಾರ್ಯಕ್ರಮದಡಿಯಲ್ಲಿ ಅರ್ಹ ದಂಪತಿಗಳಿಗೆ ತಾತ್ಕಾಲಿಕ ಮತ್ತು ಶಾಶ್ವತ ಗರ್ಭನಿರೋಧಕ ವಿಧಾನಗಳ ಸೇವೆ ನಿಗದಿತ ಸಮಯದಲ್ಲಿ ಉಚಿತ. ಕಣ್ಣು, ಕಿವಿ, ಮೂಗು, ಗಂಟಲು ಮತ್ತು ಬಾಯಿ ಸಂಬಂಧಿ ರೋಗಗಳಿಗೆ ತಪಾಸಣೆ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಮೇಲ್ಮಟ್ಟದ ಆಸ್ಪತ್ರೆಗೆ ಕಳಿಸಲಾಗುವುದು. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ABARK ಕರುನಾಡ ಜನತೆಯ ಆರೋಗ್ಯ ರಕ್ಷಕ ABARK ABARK ಕಾರ್ಡ್ ಪಡೆಯಲು ಆಧಾರ್ ಕಾರ್ಡ್ ಹಾಗೂ ಪಡಿತರ ಚೀಟಿ ದಾಖಲಾತಿಗಳು ಮಾತ್ರ ಅಗತ್ಯ. ₹10 ಶುಲ್ಕ ಪಾವತಿಸಿ A4 ಹಾಳೆಯ ಕಾರ್ಡ್ ಅಥವಾ ₹35 ಪಾವತಿಸಿ ಪ್ಲಾಸ್ಟಿಕ್ ಕಾರ್ಡ್ ಪಡೆಯಬಹುದು. ನಿಗದಿತ ಶುಲ್ಕಕ್ಕಿಂತ ಹೆಚ್ಚು ಹಣ ಪಡೆದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಅಥವಾ ಜಿಲ್ಲಾ ಕುಷ್ಠರೋಗ ಅಧಿಕಾರಿಗಳನ್ನು ಸಂಪರ್ಕಿಸಿ. ಬ್ಯಾಂಗ್ಳೂರ್ 1 ಕರ್ನಾಟಕ 1 ಸೇವಾ ಸಿಂಧು ಕೇಂದ್ರಗಳಲ್ಲಿ ಬೆಳಿಗ್ಗೆ 8 ಸಂಜೆ 7 ಮಾತ್ರ ಕಾರ್ಡ್ ವಿತರಣೆ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇನ್ನೀಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶಕುಂತಲಾ ಎಸ್ ಹಕ್ಕಪಕ್ಕಿ ಮತ್ತು ಮೇಳದವರಿಂದ ಸಂಪ್ರದಾಯ ಪದ. ಆದಿಮಣ್ಣ ತಂದ ತೀಡಿ ಬಸವಣ್ಣನ ಮಾಡಿ ಓರೆಂಬೋರೇನ ಬಸವಯ್ಯ ಕೋಲ ಓರೆಂಬೋರೇನ ಬಸವಯ್ಯ ಕೋಲ ಓರೆಂಬೋರೇನ ಬಸವಯ್ಯ ಕೋಲ ಓರಿಯಂಬೋರೇನ ಬಸವೈ ನಿನ ಪಾದ ಕಸರಿ ಮುತ್ತಾನೇಟ ಶರಣಂದ್ಯ ಕೋಲ ಶರಿ ಮುತ್ತಾನೇಟ ಶರಣಂದ್ಯ ಕೋಲ ಶರಿ ಮುತ್ತಾನೇಟ ಶರಣಂದ್ಯ ಕೋಲ ಹೂತದ ಮಣ್ಣ ತಂದ ಕೇತಿ ಬಸವಣ್ಣನ ಮಾಡಿಯ ತಂಬೂರೇನ ಬಸವಯ್ಯ ಕೋಲ ತಂಬೂರೇನ ಬಸವಯ್ಯ ಕೋಲ ತಂಬೂರೇನ ಬಸವಯ್ಯ ಕೋಲ ತಂಬೂರೇನ ಬಸವೈ ನಿನ ಪಾದ ಕಸರಿ ಹವಳ ನೀಟ ಶರಣಂದ್ಯ ಕೋಲ ಶರಿ ಹವಳ ನೀಟ ಶರಣಂದ್ಯ ಕೋಲ ಶರಿ ಹವಳ ನೀಟ ಶರಣಂದ್ಯ ಕೋಲ ಸೂಜಿ ಸುಜಾಂದರ ಸೂಜಿನ ಪಾವನ ಸೂಜಿನ ನೋರ ಹಳಬರ ಕೋಲ ಸೂಜಿನ ನೋರ ಹಳಬರ ಕೋಲ ಸೂಜಿನ ನೋರ ಹಳಬರ ಕೋಲ ಗವರಿ ಕಳವ್ಯರ ಕೋಲ ಕುದರಿ ತಂದ ಗವರಿ ಕಳವ್ಯರ ಕೋಲ ಕುದರಿ ತಂದ ಗವರಿ ಕಳವ್ಯರ ಕೋಲ ಬಣ್ಣ ಬಣ್ಣಂದರ ಬಾಣಿನ ಪಾವನ ಬಾಣನ ನೂರ ಗವಡರ ಕೋಲ ಬಾಣನ ನೂರ ಕೊಟಗವರಿ ಕಳವ್ಯರ ಕೋಲ ಗುಂಡ ಗುಂಡಾಂದರ ಗುಂಡಿನ ಪಾವನ ಗೋಂಡನ ನೋರ ಬಡಿಗರ ಕೋಲ ಗೋಂಡನ ನೋರ ಬಡಿಗರ ಕೋಲ ಗುಂಡನ ನೋರ ಬಡಿಗರ ಕೋಲ ಗುಂಡನು ಸಿದಾನಂದ ಮಾಂಸ ತಂದ ಗವರಿ ಕಳವ್ಯರ ಕೋಲ ಮಾಂಸ ತಂದ ಗವರಿ ಕಳವ್ಯರ ಕೋಲ ಮಾಂಸ ತಂದ ಗವರಿ ಕಳವ್ಯರ ಕೋಲ ಹಂಗ ನೂರ ಅಂಗಡಿ ಹಿಂಗ ನಮ್ಮ ಅಂಗಡಿಯ ತೊಯಲಿ ಚಿನಿ ಕೋಲ ಕೋಲ ಯಾತ ಹೊಯ್ಲೋವಾಚಿನಿ ಕೋಲ ಕೋಲ ಯಾತ ಹೊಯ್ಲೋವಾಚಿನಿ ಕೋಲ ಕೋಲ ಯಾ ಮೋತಿನ ಬಾಜರಕ ಇದರಾಗಿ ಕೋಲ ಮೋತಿನ ಬಾಜರಕ ಇದರಾಗಿ ಕೋಲ ಅಂಗನು ರಾಂಗಡಿ ಹಿಂಗನು ರಾಂಗಡಿ ಅಂಗ ಹೊಯ್ಲೇವಾಚಿನಿ ಕೋಲ ಕೋಲ ಹ್ಯಾಂಗ ಹೊಯ್ಲೇವಾಚಿನಿ ಕೋಲ ಕೋಲ ಹ್ಯಾಂಗ ಹೊಯ್ಲೇವ ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.